ವಾಣಿ ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೆಳೆಯಲ್ಲಿ ದುಂಡಾಣು ರೋಗದ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಂಬಿ ಪಾಟೀಲ್ ಅವರಿಂದ ಮಾಹಿತಿ, ನಂತರ ಲಿಂಗಸ್ಗುರು ತಾಲೂಕಿನ ಆದಾಪುರ ಗ್ರಾಮದ ವಿಜಯಕುಮಾರ್ ಪಾಟೀಲ್ ಅವರ ಕೃಷಿ ಅನುಭವಗಳು ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಹಾಗೆಯೇ ಪೇಟೆ ಧಾರಣೆ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಂತರ ಕೃಷಿರಂಗದಲ್ಲಿ ಸುಂಕೇಶ್ವರಹಾಳ ಗ್ರಾಮದ ಶಿವನಗೌಡ ಮಾಲಿ ಪಾಟೀಲ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಆಲಿಸುವಿರಿ. ಮೊದಲಿಗೆ ಒಂದು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ದಾಳಿಂಬೆ ಬೆಳೆಯಲ್ಲಿ ದುಂಡಾಣು ರೋಗದ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಂಬಿ ಪಾಟೀಲ್ ಅವರಿಂದ ಮಾಹಿತಿಯನ್ನು. ರೈತ ಬಾಂಧವರೇ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಈ ಒಂದು ದಾಳಿಂಬೆ ಬೆಳೆಯಲ್ಲಿ ಬರ್ತಕ್ಕಂತ ದುಂಡಾಣು ರೋಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಈಗಾಗಲೇ ರೈತರು ಕಾಯಿ ಹಿಡಿಸ್ತಾ ಇದ್ದಾರೆ, ಕಾಯಿ ಒಂದು ಸಣ್ಣ ಸೈಜ್ ಕಾಯಿ ಆಗ್ತಾ ಇದ್ದಾವೆ, ಅಂತ ಸಮಯದಲ್ಲಿ ರೈತರು ಕೆಲವೊಮ್ಮೆ ಸಮಸ್ಯೆಯನ್ನ ಹೇಳ್ತಾ ಇದ್ದಾರೆ. ಈ ದುಂಡಾಣು ರೋಗ ಬರ್ತಾ ಇದೆ, ಹೇಗೆ ಮಾಡ್ಬೇಕಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಈ ದಾಳಿಂಬೆಯಲ್ಲಿ ಬರ್ತಕ್ಕಂಥ ದುಂಡಾಣು ರೋಗದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಹಳ ಮುಖ್ಯವಾಗಿರೋದು ಏನಪ್ಪ ಅಂದ್ರೆ, ದುಂಡಾಣು ರೋಗವನ್ನ ಅಂದ್ರ ನಮ್ಮ ದಾಳಿಂಬೆ ಬೆಳೆಯೊಳಗ ಅಷ್ಟು ಹಗುರವಾಗಿ ಯಾರು ಪರಿಗಣಿಸಬಾರದು. ಇದು ಒಂದನೇ ಅಂಶ. ಯಾಕಂದ್ರೆ ಈ ದುಂಡಾಣು 20 ನಿಮಿಷಕ್ಕೆ ಒಂದು ಸಂತತಿ ಡಬಲ್ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ರೈತರು ತಮಗ ತಿಳಿದಂಗನೆ ಪ್ರೂನಿಂಗ್ ಟೈಮ್ ಮಾಡೋದು, ಹಣ್ಣುಗಳನ್ನ ಬಿಡೋದು, ಅಥವಾ ಗೊಬ್ಬರಗಳನ್ನ ಹಾಕೋದು, ಅಥವಾ ಔಷಧಿಗಳನ್ನ ಹಾಕೋದು ದಯಮಾಡಿ ಮಾಡಬೇಡಿ. ಯಾಕಂದ್ರೆ ಈಗಿನ ಒಂದು ವಾತಾವರಣ ಏನೈತೆ, ಈ ವರ್ಷ ವಿಶೇಷವಾಗಿ ಜೂನ್, ಜುಲೈ, ಆಗಸ್ಟ್ ಬಹಳ ವೈಪರೀತ್ಯ ಐತೆ. ಮಳೆ ಇರ್ಬೋದು, ಗಾಳಿ ಇರ್ಬೋದು, ಅಥವಾ ಬಿಸಿಲಿನ ಒಂದು ಝಳಪಿರ್ಬೋದು. ಇವು ಮೂರು ಅಂಶಗಳನ್ನ ಪರಿಗಣಿಸಿ ನಮ್ಮ ರೈತರು ಆದಷ್ಟು ಬೆಳೆಗೆ ರೋಗ ನಿರೋಧಕ ಶಕ್ತಿ ತರ್ತಕ್ಕಂತ ಕೆಲಸ ಕಾರ್ಯಗಳನ್ನ, ಪೋಷಕಾಂಶಗಳನ್ನ ಕೊಡಬೇಕು ಹೊರತು ರೋಗ ಬಂದ್ಮೇಲೆ ನಮ್ಗೆ ಔಷಧಿಗಳದಾವ ಸಿಂಪಡಣೆ ಮಾಡಿ ರೋಗ ನಿಯಂತ್ರಣ ಮಾಡ್ತೀವಿ ಅನ್ನೋದು ಬಹಳ ತಪ್ಪು. ಯಾಕಂದ್ರೆ ಇದು ಬೇರೆ ಶಿಲೀಂಧ್ರದೊಳಗೆ ಏನಾದ್ರು ನಾವು ಸ್ವಲ್ಪ ಮಟ್ಟಿಗೆ ಅದನ್ನ ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡ್ಬೋದು. ಬಟ್ ದುಂಡಾಣು ಇರೋದ್ರಿಂದ ಇದು ಬಹಳ ಅವಶ್ಯಕವಾದ ಅಂಶ ಏನಪ್ಪಾ ಅಂದ್ರೆ, ಮೊಟ್ಟ ಮೊದಲಿಗೆ ನಿಮ್ಮ ಒಂದು ತೋಟವನ್ನ ಸ್ವಚ್ಛವಾಗಿಟ್ಕೊಳ್ಳ್ರಿ. ನಂಬರ್ 1, ಇದು ಶೇಕಡ 70% ನಿಮಗೆ ರೋಗವನ್ನ ಕಡಿಮೆ ಮಾಡುತ್ತೆ. ಸುತ್ತಮುತ್ತಲ ರೈತರು ಕೂಡ ದಾಳಿಂಬೆ ಬೆಳೀತಾ ಇದ್ರೆ ಅವ್ರಿಗೂ ಕೂಡ ನೀವು ಮುತುವರ್ಜಿ ವಹಿಸಿ ಯಾವುದೇ ಒಂದು ನಿಮ್ದು ಬದುವಿನೊಳಗ ಈ ಒಂದು ರೋಗ ಬಂದಂತ ಹಣ್ಣಾಗಿರ್ಬೋದು, ಗೊಂಚಲಿರ್ಬೋದು, ಎಲಿ ಇರ್ಬೋದು, ಅವುಗಳನ್ನ ಇರದಂತೆ ನೋಡ್ಕೋಬೇಕು. ಇದ್ವಪ್ಪ ಅಂದ್ರ ಬಿಟ್ಟಿದ್ ಬಿಟ್ಟು ಅವಕ್ಕೊಂದು ಬೇರೆ ಕಡೆ ತೆಗ್ ಮಾಡಿ ಅವನ್ನ ಸುಡಬೇಕು. ನೀವು ಎಷ್ಟೇ ಸಿಂಪಡಣೆ ಮಾಡಿದ್ರು ನಿಮ್ಮ ತೋಟನ ನೀವು ಸ್ವಚ್ಛ ಇಟ್ಕೊಳ್ಳಿಲ್ಲ ಅಂದ್ರೆ ಈ ರೋಗ ಬಂದಂತ ಸಸ್ಯಗಳಿರ್ತಾವ ಅಥವಾ ಎಲೆಗಳಿರ್ತಾವ ಅವುಗಳನ್ನ ಕ್ಲೀನ್ ಮಾಡಲಿಲ್ಲ ಅಂದ್ರ ನಿಮ್ಮ ಒಂದು ಸ್ಪ್ರೇ ವೇಸ್ಟ್ ಆಗಿ ಹೋಗುತ್ತ. ಈ ಮಳೆ ಹೆಂಗ ನಿರಂತರ ಬರ್ತಾನೆ ಇರ್ತೈತಿ, ವಾತಾವರಣದೊಳಗೂ ತೇವಾಂಶ ಜಾಸ್ತಿ ಇರೋದ್ರಿಂದ ಅನೇಕ ಸಾರಿ ಈ ರೋಗ ರಿಪೀಟ್ ಆಗುತ್ತ. ಇದನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ರೈತರು ಮೊಟ್ಟ ಮೊದಲನೇ ಕೆಲಸ ಏನಪ್ಪಾ ಅಂದ್ರ ತೋಟವನ್ನ ಅತಿ ಸ್ವಚ್ಛವಾಗಿ ಇಟ್ಕೊಳ್ಳೋದು. ಇನ್ನು ಎರಡನೇದ್ದು ಏನಪ್ಪಾ ಅಂದ್ರ ಈ ಮೃಗ ಬಹಾರ ಇರ್ಬೋದು, ಬೇರೆ ಬೇರೆ ಅಂಬೆ ಬಹಾರ ಅಂತ ಏನಂದ್ವಿ ನಾವು, ಇಂಥವೆಲ್ಲ ಹಸ್ತ ಬಹಾರ ಇವನ್ನು ಮಾಡ್ಬೇಕಾದ್ರೆ ಕಂಪಲ್ಸರಿ ಒಂದು ನೆನಪಿಟ್ಕೊಳ್ರಿ, ಪ್ರೂನಿಂಗ್ ಮಾಡೋಕಿನ ಮುಂಚೆ ಮತ್ತೆ ಪ್ರೂನಿಂಗ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ಬೋರ್ಡೋ ದ್ರಾವಣದ ಸಿಂಪರಣೆ ಕೊಡಬೇಕು, ಶೇಕಡ 1% ಕೊಡಬೇಕು. ಇದರಿಂದ ಏನಾಗುತ್ತೆ, ಇಲ್ಲಿ ಈ ದುಂಡಾಣುವಿನ ಬಲಿಯುವಿಕೆ ಮತ್ತು ದುಂಡಾಣು ಉಳಿವಿಕೆ ಇವೆರಡರ ಮೇಲೇನು ಅದು ಎಫೆಕ್ಟ್ ಮಾಡುತ್ತೆ. ಅದರಂತೆನೆ ನಮ್ಮ ರೈತರು ಅನಾವಶ್ಯಕವಾಗಿ ಯಾವುದೇ ಕಾರಣಕ್ಕಾಗ್ಲಿ ಈ ಬ್ಯಾಕ್ಟ್ರಿ ನಾಶಕವನ್ನ ಅಥವಾ ಈ ಸ್ಟೆಪ್ಟೊಮೈಸಿನ್ ಏನ ಇದು ಆಂಟಿಬಯೋಟಿಕ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಅನಾವಶ್ಯಕವಾಗಿ ಸಿಂಪಡಣೆ ಮಾಡೋದು ಅವಶ್ಯಕತೆ ಇಲ್ಲ. ಹೌದಾ, ಅವು ಅದಾವ ಅಂತಂದ ಹೇಳಿ ನಾ ರೋಗ ಕಂಟ್ರೋಲ್ ಮಾಡ್ತೇನೆ ಅಂದ್ರೆ ಮಾಡಕ್ ಸಾಧ್ಯ ಇಲ್ಲ. ಆದಷ್ಟು ರೈತರು ಈ ಒಂದು ಜೈವಿಕ ಕ್ರಮದ ಜೊತೆಗೆ ಜಾಸ್ತಿ ಒತ್ತು ಕೊಡಬೇಕು. ಉದಾಹರಣೆಗೆ ನಮ್ಮ ಅನೇಕ ವಿಶ್ವವಿದ್ಯಾಲಯಗಳು, ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಅಥವಾ ಯಾವುದೋ ಒಂದು ರಾಷ್ಟ್ರೀಯ ಸಂಸ್ಥೆ ಇರಬಹುದು, ಜೈವಿಕ ಅಂಶಗಳನ್ನ ಒಳಗೊಂಡಂತ ಅನೇಕ ಪದಾರ್ಥಗಳನ್ನ ಹೊರಗೆ ತಂದಾರ. ಟ್ರೇಕೋ ಕವಚ ಅಂತ ಹೇಳಿ ಬಾಗಲಕೋಟ್ನಾಗ ಅದಾವ, ಧಾರವಾಡನಾಗ ಅದಾವ, ರಾಯಚೂರು ಒಳಗ ಅದಾವ. ಅಲ್ಲೇನಪ್ಪ ಅಂದ್ರೆ ಅದು ಅಣುಜೀವಿಗಳ ಒಂದು ಮಿಶ್ರಣ. ಆ ಅಣುಜೀವಿಗಳನ್ನ 5-6 ಅಣುಜೀವಿಗಳು, ಒಂದು ದುಂಡಾಣು ಇರ್ತವೆ, ಶಿಲೀಂಧ್ರ ಇರ್ತವೆ, ಆಕ್ಟಿನೋಮೈಸಿಸ್ ಅಂತ ಇರ್ತವೆ, ಅಥವಾ ವ್ಯಾಮ್ ಅಂತ ಕರಿತೀವಿ ಮೈಕ್ರೋಯ್ಸ, ಅವುಗಳೆಲ್ಲ ಮಿಶ್ರಣ ಇರ್ತಾವ. ಅಂಥವನ್ನ ನೀವು ಕನಿಷ್ಠ ಒಂದು ಬೆಳೆಗೆ 2 ಸರಿ ಆದ್ರೂ ನೀವು ಬೇರಿಗೆ ಹಾಕುವಂತ ಕೆಲಸ ಮಾಡ್ಬೇಕು. ಇಲ್ಲಿ ಏನು ಮುಖ್ಯಪ್ಪ ಅಂತಂದ್ರೆ ಎಲೆ ಮೇಲೆ ರೋಗ ಬರುತ್ತಾ, ಹಣ್ಣು ಮೇಲೆ ರೋಗ ಬರುತ್ತಾ, ಆದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಬೇರಿಂದ ಬರ್ತದೆ. ಮಣ್ಣನ್ನ ಎಷ್ಟು ನಾವು ರೋಗ ನಿರೋಧಕ ಮಾಡ್ತೀವೋ ಅಷ್ಟು ನಮಗ ಬೆಳೆ ಒಳಗ ಗಿಡದೊಳಗ ರೋಗ ನಿರೋಧಕ ಶಕ್ತಿ ಬರುತ್ತೆ. ಇದನ್ನು ಬಹಳ ಗಮನ ಮಾಡಬೇಕು. ಆದ್ದರಿಂದ ಮೊದಲು ಬೇರನ್ನ ನೀವು ಸ್ಟ್ರೆಂಥನ್ ಮಾಡಿದ್ರೆ ದುಂಡಾಣು ರೋಗ ಆಗ್ಲಿ, ಮುಂದೆ ಬರ್ತಕ್ಕಂಥ ಸೊರಗ ರೋಗ ಆಗ್ಲಿ, ಇವೆರಡು ನಿಯಂತ್ರಣಕ್ಕೆ ಕಾಲಕ್ರಮೇಣವಾಗಿ ಬಂದೇ ಬರ್ತಾವ. ಆದಷ್ಟು ತಾವು ಜೈವಿಕ ಮಿಶ್ರಣವನ್ನ ಬೇರಿಗೆ ಕೊಡೋದು ಅಥವಾ ಹಣ್ಣು ಬಂದಾಗ ಅಥವಾ ಹೂ ಬಿಟ್ಟಾಗ ಒಂದು ಜೈವಿಕ ಮಿಶ್ರಣವನ್ನ ಸಿಂಪರಣೆ ಮಾಡೋದು, ಅವು ಏನ್ ಬಹಳ ಕಾಸ್ಟ್ಲಿ ಇಲ್ಲ. ನೀವು ದಯಮಾಡಿ ಸಂಬಂಧಪಟ್ಟಂತ ವಿಶ್ವವಿದ್ಯಾಲಯಗಳ ಸಂಸ್ಥೆಗಳಿಗೆ ಅಲ್ಲಿಂದ ತರಿಸಿಕೊಂಡು ನೀವು ಸಿಂಪರಣೆ ಮಾಡ್ರಿ. ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂದ್ರೆ ಈ ಸಣ್ಣ ಸಣ್ಣ ಪೋಷಕಾಂಶಗಳು ಅದಾವ, ಮ್ಯಾಗ್ನೀಷಿಯಮ್, ಜಿಂಕು, ಮಾಲಿಬ್ಡಿನಮ್, ಕಾಪರ್, ಕ್ಯಾಲ್ಸಿಯಂ, ಅದರಗಳ ಒಂದು ಸಲ್ಫೇಟ್ ಫಾರ್ಮೇಶನ್ ಏನೈತಲ್ಲ ಅದನ್ನ ಎಲ್ಲವುಗಳನ್ನು ಮಿಶ್ರಣ ಮಾಡಿದ್ದು ಸಿಗ್ತಾವ ಅಥವಾ ನೀವು ತಂದು ಮಿಶ್ರಣ ಮಾಡಿ ಕಾಲಕಾಲಕ್ಕೆ ಕನಿಷ್ಠ ಅಂದ್ರೆ ಒಂದು 2-3 ಸರಿ ನೀವು ಬೆಳೆ ಒಳಗ ಅವುಗಳನ್ನ ಬೇರೆ ಉಣಿಸ್ಬೇಕು. ಅಂದ್ರೆ ಈ ರೋಗಾಣು ಹೆಂಗಿರ್ತದಪ್ಪ ಅಂತಂದ್ರ ಅದು ಆ ಒಂದು ಬೆಳೆಯ ಆ ಗಿಡದ ಒಂದು ರೋಗ ನಿರೋಧಕ ಶಕ್ತಿ ಮೇಲೆ ತನ್ನ ಅವತಾರವನ್ನ ತೋರಿಸುತ್ತ. ಈ ಬೆಳೆಗೆ ಏನು ಶಕ್ತಿ ಇಲ್ಲ ಅಂತಂದ್ರೆ ಇಂಥ ದುಂಡಾಣು ರೋಗ ಬಾಧೆ ಬಹಳ ಆಗತ್ತೆ. ನಾನು ಹೇಳ್ತೀನಿ 50% ಇಂದ ಹಿಡ್ಕೊಂಡು ಶೇಕಡ 100% ಲಾಸ್ ಮಾಡತಕ್ಕಂಥ ಶಕ್ತಿ ಆ ದುಂಡಾಣು ರೋಗಕ್ಕ ದುಂಡಾಣುಗಳಿಗೆ ಐತೆ. ಆದ್ದರಿಂದ ನಮ್ಮ ರೈತರು 2-3 ಅಂಶಗಳನ್ನ, ಒಂದು ತೋಟವನ್ನ ಸ್ವಚ್ಛವಾಗಿಡಿ, ಎಲ್ಲೂ ರೋಗಗ್ರಸ್ತ ಗಿಡಗಳಾಗಲಿ ಯಾವುದೇ ಅವಶೇಷಗಳಾಗಲಿ ಇರಲಾರ್ದಂಗ ನೋಡ್ಕೊಳ್ರಿ. ಎರಡನೇದ್ದು ಬಹಳ ಮುಖ್ಯವಾಗಿ ಇತ್ತೀಚೆಗೆ ರೈತರು ಏನ್ ಮಾಡ್ತಾರೆ, ನಾನು ಹಚ್ಬೇಕು ನಾನು ಹಚ್ಬೇಕು ಅಂತ ಹೇಳಿ ಯಾವ್ದಾವ್ದೋ ಒಂದ್ ನರ್ಸರಿಯಿಂದ ತಗೊಂಡ್ಬರ್ತಾರೆ. ಅಲ್ಲಿ ನೀವು ಬಹಳ ಗಮನ ಇಟ್ಟು ನೋಡ್ಬೇಕು, ಅಲ್ಲೇನೆ ರೋಗ ಇರಲಾರದಂತ ಸಸ್ಯಗಳನ್ನ ಆಯ್ಕೆ ಮಾಡ್ಕೋಬೇಕು. ಬೈ ಚಾನ್ಸ್ ನಿಮ್ಗೇನಾದ್ರೂ ಡೌಟ್ ಬಂತಂದ್ರೆ ಅಲ್ಲಿ ಒಂದು ಕನಿಷ್ಠ ಒಂದು ದುಂಡಾಣವನ್ನ ನಾಶ ಮಾಡ್ತಕ್ಕಂಥ ದ್ರಾವಣದಲ್ಲಿ ಆದ್ರೂ ಅದನ್ನ ಅದ್ದಿ ಮತ್ತೆ ನೀವು ಪ್ಲಾಂಟಿಂಗ್ ಮಾಡ್ಬೇಕು. ಮೂರನೇದ್ದು ಏನಪ್ಪಾ ಅಂದ್ರ ಮಣ್ಣಿಗೆ ಶಕ್ತಿಯನ್ನ ಕೊಡಬೇಕು. ಮಣ್ಣಿಗೆ ಬೇಕಾದಂತ ಸಣ್ಣ ಸಣ್ಣ ಪೋಷಕಾಂಶಗಳು, ಜೈವಿಕ ಅಂಶಗಳಿರ್ತಕ್ಕಂಥ ಪದಾರ್ಥಗಳನ್ನ ನೀವು ಮಣ್ಣಿಗೆ ಹಾಕಿನೇ ಮುಂದೆ ಪ್ಲಾಂಟಿಂಗ್ ಮಾಡ್ಬೇಕು. ಪ್ಲಾಂಟಿಂಗ್ ಮಾಡಿದ್ಮೇಲೆ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಅದ್ರ ಜೊತೆಗೇನೆ ಪ್ರೂನಿಂಗ್ ಮಾಡೋಕಿನ ಮುಂಚೆ ಮತ್ತ ಪ್ರೂನಿಂಗ್ ಆದ್ಮೇಲೆ ಆದಷ್ಟು ಕಾಪರ್ ಇರ್ತಕ್ಕಂಥ ಶಿಲೀಂಧ್ರ ನಾಶಕಗಳನ್ನ ಅಥವಾ ಈ ಕ್ರಿಮಿನಾಶಕಗಳನ್ನ ಉಪಯೋಗ ಮಾಡ್ರಿ. ಅದ್ರಾಗ ಕಾಪರ್ ಆಕ್ಸಿ ಕ್ಲೋರೈಡ್ ಐತೆ, ಕಾಪರ್ ಹೈಡ್ರಾಕ್ಸೈಡ್ ಐತೆ, ಹಿಂಗ ವಿವಿಧ ರೂಪಗಳಲ್ಲಿ ನಿಮ್ಗೆ ಬೇರೆ ಬೇರೆ ಮಾರ್ಕೆಟ್ನಾಗ ಸಿಗ್ತಾವ. ಅವುಗಳನ್ನ ಸರಿಯಾದ ಮಿಶ್ರಣದಲ್ಲಿ ನೀವು ಸಿಂಪರಣೆ ಮಾಡಬೇಕು. ಅದಕ್ಕೆಲ್ಲಾ ಒಂದು ಶಿಫಾರಸು ಮಾಡಿದಂತ ಪೋಷಕಗಳು ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಸಿಗ್ತಾವ. ಹೌದಾ, ಅದನ್ನ ತೆಗೆದುಕೊಂಡು ಅದಕ್ಕೊಂದು ಚಾರ್ಟ್ ಹಾಕೊಳ್ರಿ. ಓ ಇದು ಆದ್ರೆ ಇಷ್ಟು ಹೊಡಿಬೇಕು, COC ಆದ್ರೆ 2.5 ಗ್ರಾಮು, ಪೋಸೈಡ್ ಅಂತ ಸಿಗುತ್ತಾ, ಅದು 2 ಗ್ರಾಮ್ 1 ಲೀಟರ್ಗೆ. ಈಗ ನಾನು ಹೇಳಿದ್ನಲ್ಲ ಬ್ಯಾಕ್ಟರಿ ನಾಶಕ ಅಂತ ಸಿಗುತ್ತಾ, ಅದು 1 ಲೀಟರ್ಗೆ 1/2 ಗ್ರಾಮು. ಈ ರೀತಿ ಈಗ ಕಾಪರ್ ಯುಕ್ತ ಶಿಲೀಂಧ್ರ ನಾಶಕಗಳು ಇಲ್ಲ ಅಂತಂದ್ರೆ ಈ ಬ್ಯಾಕ್ಟರಿ ಬ್ರೋನೋಪಾಲ್ ಅಂತ ಏನ್ ಹೇಳಿದ್ರೆ ಅವುಗಳನ್ನ ಇವನ್ನ ಕಾಲಕ್ರಮೇಣವಾಗಿ ಕರೆಕ್ಟ್ ಆಗಿ ಪ್ರೂನಿಂಗ್ ಮಾತ್ರ ಬಹಳ ನೀಟ್ ಆಗ್ಬೇಕು. ಇಷ್ಟೇ ಹೂವು ಬರಬೇಕು, ಇಷ್ಟೇ ಹಣ್ಣು ಬರಬೇಕು, ಅದನ್ನು ಮೇಂಟೈನ್ ಮಾಡ್ಬೇಕು. ಇಲ್ಲ ನನಗೆ ಒಮ್ಮಕ್ಕಳು ಹಣ್ಣು ಜಾಸ್ತಿ ಬೇಕಂತ ನೀವು ಬಿಟ್ರೆ ಅದು ಗಿಡದ ಮೇಲೆ ಪರಿಣಾಮ ಆಗುತ್ತ. ಗಿಡ ಯಾವಾಗ ಶಕ್ತ ಆಗೋದಿಲ್ಲೋ, ನಿಶಕ್ತಿ ಆಗುತ್ತೋ, ಅಲ್ಲಿ ದುಂಡಾಣು ಒಂದು ಚುಕ್ಕಿದ್ರೆ ಸಾಕು, ಅದು 100 ಚುಕ್ಕಿ ಆಗಿ ಹೋಗುತ್ತೆ. ಆಮೇಲೆ ಇಂಥ ಸಿಂಪಡಣೆಗಳನ್ನ ನೀವು ಮಾಡ್ಬೇಕಾದ್ರೆ ಇಲ್ಲಿ ಒಂದು, ಯಾಕಂದ್ರೆ ಅದು ಬಹಳ ಇದಿರುತ್ತದೆ, ಸಾಫ್ ಇರ್ತದೆ, ಅದು ದುಂಡಾಣಂದು ಎಲೆ ಆಗ್ಲಿ ಹಣ್ಣಾಗ್ಲಿ ಅದಕ್ಕೆ ಸರಿಯಾಗಿ ಕೂಡುವಂತ ಕೆಲವೊಂದು ನಿಮ್ಗೆ ವಿಶೇಷ ದ್ರಾವಣಗಳು ಸಿಗ್ತಾವ, ಸ್ಟಿಕ್ಕರ್ಸ್ ಅಂತ ಹೇಳ್ತೀವಿ, ಸ್ಪ್ರೆಡ್ಡರ್ ಸ್ಟಿಕ್ಕರ್, ಅವುಗಳನ್ನ ಈ ದ್ರಾವಣದಲ್ಲಿ ಮಿಕ್ಸ್ ಮಾಡಿ, ಏನದು ಒಂದು 1/2 ಗ್ರಾಮ್ 1 ಲೀಟರ್ ಹಾಕಿರತಕ್ಕಾಗುತ್ತೆ, ಅದನ್ನ ಮಿಕ್ಸ್ ಮಾಡಿ ನೀವು ಸಿಂಪಡಣೆ ಮಾಡಬೇಕು. ಈ ಬೋರ್ಡೋ ಅಂತರ ವಿಶೇಷವಾಗಿ ಬಹಳ ಕೇರ್ಫುಲ್ ಆಗಿ ನಾಳೆಲ್ಲ 1 ಅಥವಾ 1/2 ಆ ರೀತಿ ಒಂದು ದ್ರಾವಣ ಮಿಕ್ಸರ್ ಮಾಡ್ಕೊಂಡು ನೀವು ಇನ್ನೊಂದು ಕೆಲಸ ಮಾಡ್ರಿ. ನಿಮ್ಗೆ ನಾ ಹೇಳಿನಂತಂದು ಹೇಳಿ ಎಕ್ದಮ್ ನೀವು ಸಿಂಪಡಣೆಗೆ ಇಳಿಬಾರ್ದ್ರಿ, ಅದು ಒಂದು ಚಾರ್ಟ್ ಮಾಡ್ಕೊಳ್ರಿ. ಆಮೇಲೆ ಯಾರ್ದಾರ ಹಿಂಗ ತಜ್ಞರಿಗೆ ಫೋನ್ ಮಾಡ್ಕೊಳ್ರಿ ಬಿಫೋರ್ ಯೂ ಸ್ಪ್ರೇ. ಸ್ಪ್ರೇ ಮಾಡೋಕಿನ ಮುಂಚೆ ತಜ್ಞರನ್ನ ಫೋನ್ ಮೂಲಕ ಆಗ್ಲಿ ಅಥವಾ ಸ್ವತಃ ಭೇಟಿಯಾಗ್ಲಿ. ಇದು ಹೆಂಗಪ್ಪ ಅಂದ್ರ ಇದು ರೊಕ್ಕದ ಬೆಳೆ, ದಯಮಾಡಿ ನಿಮ್ಮ ರೊಕ್ಕ ಹಾಳಾಗೋದು ಯಾರಿಗೂ ಇಷ್ಟ ಇಲ್ಲ. ಅದು ಹಣ್ಣು ಕೂಡ ಹಂಗೆ ಒಳ್ಳೆ ಹಣ್ಣು, ಅದು ಕ್ಯಾನ್ಸರ್ ರೋಗಕ್ಕ ಮದ್ದು ಇರ್ತಕ್ಕಂತ ಒಂದು ಒಳ್ಳೆ ಹಣ್ಣು. ಆ ಹಣ್ಣನ್ನು ನಾವು ಬರೇ ಕೆಮಿಕಲ್ಸ್ ಇಂದನೇ ನಾವು ರಕ್ಷಣೆ ಮಾಡ್ತೀವಿ ಅಂದ್ರೆ ಸಾಧ್ಯ ಆಗೋದಲ್ಲ, ಕ್ವಾಲಿಟಿ ಹೋಗುತ್ತೆ. ಕೆಲವೊಂದು ದೇಶಗಳಲ್ಲಿ ಈ ಒಂದು ರಾಸಾಯನಿಕ ಅಂಶಗಳಿರ್ತಕ್ಕಂತ ಕೆಲವೊಂದು ಹಣ್ಣುಗಳನ್ನು ರಿಜೆಕ್ಟ್ ಮಾಡ್ತಾರ. ದತ್ತಾಂಶ ಅಂತ ಕರಿತೀವಿ ನಾವು, ಅಂದ್ರೆ ಯಾವುದೇ ಅವಶೇಷಗಳಿಗೆ ದತ್ತಾಂಶ, ರೆಸಿಡ್ಯೂ ಲಿಮಿಟ್, ಅದು ಇಂತಿಷ್ಟು ಈ ದೇಶಕ್ಕಿಷ್ಟು ಈ ದೇಶಕ್ಕಿಷ್ಟು ಅಂತ ಇರ್ತದೆ, ಅದನ್ನ ನೋಡ್ಕೊಂಡೇ ನಾವು ಸಿಂಪಡಣೆ ಮಾಡ್ಬೇಕು. ಆದ್ದರಿಂದ ಅದು ಒಂದು ಹಣ್ಣಿನ ಮೇಲೆ ಅದರ ಒಂದು ದುಷ್ಪರಿಣಾಮ ಆಗ್ಬಹುದು, ಅಥವಾ ಸಿಂಪಡಣೆ ಮಾಡೋರ ಮೇಲೆ ದುಷ್ಪರಿಣಾಮ ಆಗ್ಬಹುದು, ಅಥವಾ ನಮ್ಮ ಪ್ರಕೃತಿಯಲ್ಲಿ ಇರ್ತಕ್ಕಂತ ಅಣುಜೀವಿಗಳು ಇರುತ್ತವ ಅವುಗಳನ್ನ ನಾಶ ಮಾಡ್ತಕ್ಕಂತ ಶಕ್ತಿ ಇರ್ತದೆ. ಸೊ ಆದ್ದರಿಂದ ಅಥವಾ ನಾವ್ ಯಾವ್ದೇ ಅಪ್ಪಿ ತಪ್ಪಿ ನಮಗ ದನಕ್ಕೆ ಹಾಕ್ತಕ್ಕಂತ ಮೇವಿನ ಮೇಲೆ ಬಿದ್ದು ಅದು ದನ ತಿಂದು ಇವೆಲ್ಲ ತಪತ್ರೆಗಳು ಆಗ್ಬಾರ್ದಪ್ಪ ಅಂದ್ರ ನಾವು ಜೈವಿಕ ಅಂಶಗಳ ಮೊರೆ ಹೋಗ್ಬೇಕು. ಸಾಕಷ್ಟು ಅದ್ಭುತವಾದಂತ ಅಣುಜೀವಿಗಳ ಮಿಶ್ರಣ, ಅದನ್ನ ಕನ್ಸೋರ್ಷಿಯಂ ಅಂತ ಕರಿತೀವಿ. IHR ಬೆಂಗಳೂರಲ್ಲಿ ಸಿಗುತ್ತೆ, ಬಾಗಲಕೋಟಲ್ಲಿ ಸಿಗುತ್ತೆ, ರಾಯಚೂರಲ್ಲಿ ಸಿಗುತ್ತೆ, ಧಾರವಾಡದಲ್ಲಿ ಸಿಗ್ತಾವ, ಶಿವಮೊಗ್ಗದಲ್ಲಿಯೂ ಸಿಗ್ತಾವ. ಸಾಕಷ್ಟು ಸಂಶೋಧನೆ ಇದ್ರ ಮೇಲೆ ಬಹಳ ನಡೀತಾ ಇದೆ, ತಜ್ಞರು ಬಹಳ ಇದ್ದಾರ. ದಯಮಾಡಿ ತಾವು ರೈತರು ಕನ್ಸಲ್ಟೆಂಟ್ಸ್ ಬಂದ್ ಹೇಳ್ತಾರೆ ನಿಮ್ಗೆ, ಆದ್ರೆ ಕನ್ಸಲ್ಟೆಂಟ್ಸ್ ಕೇಳೋಕಿನ ಮುಂಚೆ ಒಬ್ಬ ವಿಜ್ಞಾನಿನ ಅಪ್ರೋಚ್ ಮಾಡಿ ನೀವು. ಓಕೆ, ಕೆಲವು ಎಲ್ಲಾ ಕನ್ಸಲ್ಟೆಂಟ್ ಸರಿಯಾಗಿ ಹೇಳ್ತಾರ ಅಂತ ನಾನು ಗ್ಯಾರಂಟಿ ಕೊಡೋದಲ್ಲ. ಆದ್ದರಿಂದ ಯಾವ್ಯಾವ್ದೋ ಕೆಮಿಕಲ್ಸ್ ಏನೇನೋ ಸ್ಪ್ರೇ ಮಾಡಕ್ ಹೇಳ್ಬಿಡ್ತಾರ, ಸುಮ್ಮನೆ ನಿಮ್ ರೊಕ್ಕ ಖರ್ಚಾಗತ್ತ. ದಾಳಂಬ್ರಿ ಅಷ್ಟು ರೊಕ್ಕ ತಿನ್ನಂತ ಬೆಳೆ ಅಲ್ಲ, ನಾವು ಅದನ್ನ ಆ ರೀತಿ ಮಾಡಿಟ್ಟಿವಿ. ದಯಮಾಡಿ ನೀರಿನ ನಿರ್ವಹಣೆ, ಗೊಬ್ಬರಗಳ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ, ರೋಗ ನಿರೋಧಕ ಶಕ್ತಿ ಕೊಡ್ತಕ್ಕಂತ ಕೆಲವೊಂದು ಅಂಶಗಳ ನಿರ್ವಹಣೆ. ಈಗ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಐತೆ, ಅದು ನಿಮ್ಗ ರೆಡಿಮೇಡ್ ಸ್ಪ್ರೇ ಮಾಡ್ತಕ್ಕಂತ ಒಂದು ಫಾರ್ಮುಲೇಷನ್ ಸಿಗುತ್ತ, ಅದನ್ನು ಕೂಡ ನೀವು ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಉಪಯೋಗ ಮಾಡಿದ್ರೆ ಅದು ರೋಗ ನಿರೋಧಕ ಶಕ್ತಿ ಕೊಡ್ತದ. ಹಿಂಗ ಅನೇಕ ಅಂಶಗಳಿದಾವ. ನೀವು ಯಾವುದೇ ರೋಗ ನಿರೋಧಕ ಶಕ್ತಿನ ನೀವು ಸಿಂಪಡಣೆ ಮಾಡ್ತೀನಿ ಅಥವಾ ಗಿಡ ಬೇರಿ ಹಾಕ್ತೀನಿ ಅಂದ್ರ ಮೊಟ್ಟ ಮೊದಲು ನೀವು ತಜ್ಞರನ್ನ ಒಂದು ಫೋನ್ ಮೂಲಕ ಸಂಪರ್ಕ ಮಾಡಿ ಎಷ್ಟ್ ಹಾಕ್ಬೇಕು ಸರ್, ಯಾವಾಗ ಹಾಕ್ಬೇಕು ಅಂತ ತಿಳ್ಕೊಂಡ್ ಮಾಡಿದ್ರೆ ಬಹಳ ಉತ್ತಮ. ಈ ರೀತಿ ಇಂತ ಕೆಲವೊಂದು ಅಂಶಗಳು ನಾ ಹೇಳಿದ್ನಲ್ಲ, ಸ್ವಚ್ಛತೆಯಿಂದ ಪ್ರಾರಂಭವಾಗಿದ್ದು ಈ ಒಂದು ಕ್ರಿಮಿನಾಶಕಗಳ ಬಳಕೆ ಅಥವಾ ಜೈವಿಕ ಅಂಶಗಳಿರ್ತಕ್ಕಂಥ ಪದಾರ್ಥಗಳ ಹೆಚ್ಚಿನ ಬಳಕೆ ಅಥವಾ ಲಘು ಪೋಷಕಾಂಶಗಳ ಸರಿಯಾದ ನಿರ್ವಹಣೆ, ಇವು ಮೂರನ್ನ ನೀವು ಮಾಡಿದರೆ ನಾವು ಕನಿಷ್ಠ ಪಕ್ಷ ಒಳ್ಳೆ ಹಣ್ಣುಗಳನ್ನ ನಾವು ಹಾರ್ವೆಸ್ಟ್ ಮಾಡಬಹುದು ಅಥವಾ ಒಳ್ಳೆ ಗುಣಮುಕ್ತವಾದಂತ ಹಣ್ಣುಗಳನ್ನ ನಾವು ಮಾರ್ಕೆಟ್ಗೆ ಜನರಿಗೆ ಕೊಡಬಹುದು. ಇದ್ರ ಜೊತೆಗೆನೆ ಖರ್ಚನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಯಾವುದೇ ಹಣ್ಣಿನ ಬೆಳೆ ತಗೊಳ್ರಿ, ದಾಳಿಂಬ್ರಿಗೆ ಇರೋಂತ ರಿಕವರಿ ಅಂತ ಏನ್ ಹೇಳ್ತೀವಿ ಅದು ಬೇರೆ ಯಾವ ಹಣ್ಣುಗಳಲ್ಲಿ ಸಿಗೋದಿಲ್ಲ. ಇದು ಇವತ್ತು ನಾಳೆ ಮಾರ್ಕೆಟ್ ಅಂತಿಲ್ಲ, ಇದು ಕಡಿ ತನಕ ಮಾರ್ಕೆಟ್ ಇರ್ತಕ್ಕಂತ ಒಂದು ಹಣ್ಣು, ಇಡೀ ವಿಶ್ವಕ್ಕೆ ಬೇಕಾದಂತ ಒಂದು ಹಣ್ಣು, ಆಮೇಲೆ ಕನಿಷ್ಠ ಪರಿಶ್ರಮದಲ್ಲಿ ಬರ್ತಕ್ಕಂತ ಹಣ್ಣು, ಇವನ್ನೆಲ್ಲ ಅಂಶಗಳು. ಆಮೇಲೆ ನಮ್ಮ ಏನು ಈ ಭಾಗ ಇದೆ ಕಲ್ಯಾಣ ಕರ್ನಾಟಕ, ವಿಶೇಷವಾಗಿ ದಾಳಿಂಬ್ರಿಗೆ ಕೆಲವೊಂದು ಭಾಗಗಳು ಅತಿ ಚೆನ್ನಾಗಿ ಅದಾವ, ಮಣ್ಣಿರ್ಬೋದು, ನೀರಿರ್ಬೋದು ಅಥವಾ ಈ ಹವಾಮಾನ ಇರ್ಬೋದು, ಇವುಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡು ಆದಷ್ಟು ಹಣ್ಣುಗಳು ನೀವು ಏನು ಪ್ರೂನ್ ಮಾಡಿ ಬಿಟ್ಟಾಗ ಇತರೆಯಲ್ಲಿ ಸ್ಪ್ರೇ ಮಾಡ್ತೀರಿ ನೀವು, ಇತರೆಯಲ್ಲಿ ಸ್ಪ್ರೇ ಮಾಡಿಕಿನ ಮುಂಚೆ ಅಥವಾ ಮಾಡಿದ ಮೇಲೆ ಒಂದು ಬೋರ್ಡೋ ದ್ರಾವಣ ಸಿಂಪಡಣೆ ತೊಳ್ಳೇಬೇಕು. ಬೋರ್ಡೋ ಹೋಯ್ತಪ್ಪ ಅಂದ್ರ ಅಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ದುಂಡಾಣುಗಳು ನಾಶ ಆಗಿ ಹೋಗ್ತವೆ. ಅಥವಾ ಮಣ್ಣಿಗೆ ಏನ್ ಮಾಡ್ಬೇಕ್ರಿಯಪ್ಪ ಅಂತಂದ್ರ ಬ್ಲೀಚಿಂಗ್ ಪೌಡರ್ ಅಂತ ಸಿಗುತ್ತೆ, ಅದನ್ನು ಕೂಡ ನೀವು ಸುತ್ತ ಬೇರಿನ ಒಂದು ಭಾಗದಲ್ಲಿ ಕೂಡ ನೀವು ಬ್ಲೀಚಿಂಗ್ ಪೌಡರ್ ನ ಆಫ್ ಟೈಮ್ ಅಂತ ಕರಿತೀವಿ ಅವಾಗ ಹಾಕಿದ್ರೆ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ದುಂಡಾಣು ಕೂಡ ನಾಶವಾಗ್ತವ. ಈ ರೀತಿ ಇದು ಸಮಗ್ರ ಹತೋಟಿ ಕ್ರಮ ಅಂತ ಹೇಳ್ತೀವಿ ನಾವು. ಇದು ಬರೇ ಒಂದರಿಂದ ಆಗೋದಲ್ಲ, ದಯಮಾಡಿ ಇಂಥ ಅಂಶಗಳನ್ನ ತಾವು ಬಹಳ ಸ್ವಚ್ಛ ಮಾಡಬೇಕು. ಈಗ ರೇಷ್ಮೆ ವ್ಯವಸಾಯ ಮಾಡ್ತಾರ ನೋಡ್ರಿ, ಎಲೆ ಗೂಡು ಮನಿ ಹಂಗ ದಾಳಂಬ್ರಿನ ಅಷ್ಟ ಸ್ವಚ್ಛ ಮಾಡ್ಕೋಬೇಕು. ದಾಳಂಬ್ರಿ ಹೆಂಗ್ ಬೇಕು ಹಂಗ ಬರುತ್ತಂತ ಬಿಟ್ರೆ ಸಾಧ್ಯತೆ ಇಲ್ಲ. ಇಲ್ಲ ನೀವು ಪೂರ್ಣ ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂದ್ರ ಅಲ್ಲಿ ನೈಸರ್ಗಿಕ ಅಂಶಗಳೇ ಜಾಸ್ತಿ ಇರ್ತಕ್ಕಂತ ಮೊದಲು ವಾತಾವರಣ ಕ್ರಿಯೇಟ್ ಮಾಡಿ ಆಮೇಲೆ ನೈಸರ್ಗಿಕ ನೀವು ದಾಳಂಬ್ರಿ ಮಾಡ್ರಿ. ಇಲ್ಲ ಅಂತಂದ್ರೆ ವಾತಾವರಣದೊಳಗ ಒಳ್ಳೆ ಮತ್ತು ಕೆಟ್ಟ ಅಂಶಗಳು ಎರಡು ಇರ್ತಾವ. ಅಣುಜೀವಿಗಳಿಗೆ ಅವಕ್ಕೆ ಯಾವುದು ಕ್ವಾರಂಟೈನ್ ನಿರ್ಬಂಧ ಇರೋದಿಲ್ಲ, ಗಾಳಿಯಾಗ ಬರ್ತಾವ ಅಷ್ಟು, ಗಾಳಿಗೆ ಯಾರು ಕ್ವಾರಂಟೈನ್ ಮಾಡಕ್ ಆಗಲ್ಲ. ಆದ್ದರಿಂದ ನಾವು ಯಾವುದೇ ರಿಸ್ಕ್ ತಗೊಳ್ಳಾರ್ದಂಗ ನಮ್ಮ ರೈತರು ಮೊದಲು ಮುಂಜಾಗ್ರತೆ ವಹಿಸಬೇಕು. ಅದ್ರ ಸರಿಯಾದ ಜ್ಞಾನವನ್ನ ತೆಗೆದುಕೊಂಡು ಅದಕ್ಕೆ ಸರಿಯಾದ ಮಾಹಿತಿಯನ್ನ ನಮ್ ಜೇಬಿನಾಗ ಇರಬೇಕು, ನಮ್ಮ ಮನದಲ್ಲಿರಬೇಕು. ಈ ರೀತಿ ಅದನ್ನ ಯಾವಾಗ್ಲೂ ಪಠಣ ಮಾಡ್ತಿರ್ಬೇಕು. ಇವತ್ತು ಏನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ಸಾಯಂಕಾಲ ಏನ್ ಮಾಡ್ಬೇಕು, ಯಾವ ರೀತಿ ಮಾಡಿದ್ರೆ ಖರ್ಚು ಕಡಿಮೆ ಆಗತ್ತ, ಯಾವ ರೀತಿ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಆಗತ್ತ ಗಿಡದಲ್ಲಿ ಬರ್ತದೆ ಅಂತ ಹೇಳ್ಕೊಂತ ಆಮೇಲೆ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ಕನಿಷ್ಠ ಪ್ರಮಾಣದ ಪ್ರಾರಂಭ ಮಾಡ್ರಿ. ಏಕ್ದಮ್ 10 ಎಕರೆ 15 ಎಕರೆ ಹೆಚ್ಚಿ ಆಮೇಲೆ ಕೈ ಚೆಲ್ಬಾಡ್ರಿ. ಬೇರೆ ಯಾರು ಮಾಡ್ಯಾರ ಅಂತಂದ ಹೇಳಿ ಮೊದಲಿಗೆ ನಿನಗೆ ಎಷ್ಟು ಆಗತ್ತ, ನೀನ್ ಎಷ್ಟು ಗಿಡಗಳನ್ನ ನಿಯಂತ್ರಣ ಮಾಡಬಲ್ಲಿ. ಇಲ್ಲಿ ಕೆಲವು ಬರೀ ರೈತರು ನಾವು ಎಕರೆ ಗಟ್ಟಲೆ ಮಾತಾಡ್ತೀವಿ, ನೀವು ಕೆಲವೊಂದು ಪ್ರದೇಶದಾಗ ಹೋದ್ರೆ ಅವ್ರ ಗಿಡ ಗಟ್ಟಲೆ ಮಾತಾಡ್ತಾರೆ. ನನ್ನ ಹತ್ರ 100 ಗಿಡ ಇದೆ, ಈ ಗಿಡ ಹಿಂಗ್ ಹೇಳುತ್ತ, ಈ ಗಿಡ ಹಿಂಗ್ ಹೇಳುತ್ತ ಅಂತ ಹೇಳಿ ಗಿಡದ ಒಂದು ಬೆಳವಣಿಗೆ ಒಂದೊಂದು ಪ್ರತಿಯೊಂದು ಗಿಡನ ಮಕ್ಳು ಸಾಕದಂಗೆ ಸಾಕಿರೋರು. ಹಂಗ ನಮ್ ಕೃಷಿ ಆಗ್ಬೇಕು. ದಾಳಂಬ್ರಿ ಕೃಷಿಗಾರರು ಬರೀ ಎಕರೆ ಗಟ್ಟಲೆ ಐತೆ, ಕೂರು ಗಟ್ಟಲೆ ಐತೆ ಹೇಳ್ಕೊಂತ ಅಡ್ಡಾಡಿದ್ರೆ ಆಗೋದಲ್ಲ ಕೆಲ್ಸ. ಅಲ್ಲಿ ಕೆಲ್ಸ ಮಾಡೋರು ಯಾರು, ಗಿಡಗಳನ್ನ ನೋಡೋರು ಯಾರು, ಹಣ್ಣುಗಳನ್ನ ಅಬ್ಸರ್ವ್ ಮಾಡೋರು ಯಾರು? ನಾವು ಮಾರ್ಕೆಟ್ಗೆ ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕಪ್ಪ ಅಂದ್ರೆ ನಮ್ಮ ತೋಟ ಒಳ್ಳೇದಿರ್ಬೇಕು, ನಮ್ಮ ಒಂದು ಕಾರ್ಯರಚನೆ ಕಾರ್ಯರೂಪ ಒಳ್ಳೇದಿರ್ಬೇಕು. ಇದು ನಾವು ಮಾಡ್ತಕ್ಕಂತ ಒಂದು ಮೂಲ ಕೆಲಸ. ವಾತಾವರಣವನ್ನು ಎದುರು ಇಟ್ಟುಕೊಂಡು ಎಲ್ಲವನ್ನು ಗೆಲ್ತೀನಿ ಅನ್ನೋದು ಬಹಳ ಅಸಾಧ್ಯ. ಯಾಕಂದ್ರೆ ಅಷ್ಟೊಂದು ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಪ್ರಕೃತಿ ಜೊತೆಗೆ ನಾವು ಹೊಂದಿಕೊಂಡು ಈ ಗಿಡಗಳನ್ನ ಬೆಳೆಸುವಂತ ಕಾರ್ಯವನ್ನ ಮಾಡಬೇಕು. ನಾನು ಹೇಳಿದ್ನಲ್ಲ, ಅನವಶ್ಯಕವಾಗಿ ಈ ಆಂಟಿಬಯೋಟಿಕ್ಸ್ ಗಳನ್ನು ಉಪಯೋಗ ಮಾಡೋದಾಗ್ಲಿ, ಯಾವುದೇ ಒಂದು ದುಂಡಾಣು ನಾಶಕಗಳನ್ನ ಉಪಯೋಗ ಮಾಡೋದಾಗ್ಲಿ ಮಾಡೋದು ಬೇಡ. ಮೊದಲು ಜೈವಿಕ ರೋಗ ನಿರೋಧಕ ಶಕ್ತಿ ಕೊಡಿ, ಲಘು ಪೋಷಕಾಂಶಗಳ ನಿರ್ವಹಣೆ ಮಾಡ್ರಿ, ನೀರಿನ ನಿರ್ವಹಣೆ ಮಾಡಿ. ಎಲ್ಲಾ ಕಡೆ ನಾನು ಹೇಳ್ತೀನಿ, ಡ್ರಿಪ್ ಈಸ್ ನಾಟ್ ಫೈನಲ್. ಡ್ರಿಪ್ ಯು ಕೂಡ ಸೆನ್ಸರ್ ಅಳವಡಿಸಿ, ಅಂದ್ರೆ ಸಂವೇದನೆಗಳು, ನೀರಾವರಿ ಸಂವೇದಕಗಳಂತ ಸಿಗ್ತವೆ. ಅಲ್ಲಿನೂ ಮತ್ತೆ ನೀರು ನೀವು 30 ಲೀಟರ್ ಕೊಡಲ್ಲಿ ಅದು 10 ಲೀಟರ್ ಅಷ್ಟೇ ಹೋಗುತ್ತೆ ನೀರು. ಅಷ್ಟು ಸೆನ್ಸಾರ್ ಬೇಸ್ಡ್ ಅಂತ ಕರಿತೀವಿ, ಈಗೆಲ್ಲ ಸೆನ್ಸಾರ್ಸ್ ಅನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಅವಾಗ ಯಾವಾಗ ನೀರಿನ ಪ್ರಮಾಣ ಕಡಿಮೆ ಆಗುತ್ತೋ, ಅನವಶ್ಯಕವಾಗಿ ನೀರು ಹರಿಯೋದು ಕಡಿಮೆ ಆಗುತ್ತೋ, ಅನವಶ್ಯಕವಾಗಿ ಪೋಷಕಾಂಶಗಳ ಅದಕ್ಕೆ ಅಳವಡಿಕೆನೂ ಕಡಿಮೆ ಆಗುತ್ತೆ. ಈ ರೀತಿ ಗಿಡದ ರೋಗ ನಿರೋಧಕ ಶಕ್ತಿಯನ್ನ ನಾವು ಆ ಬೇರಿನ ಮೂಲಕನೇ ಅಭಿವೃದ್ಧಿ ಮಾಡಬೇಕು, ಎಲೆಗಳ ಮೂಲಕ ಅಭಿವೃದ್ಧಿ ಮಾಡಬೇಕು. ಪ್ರಾಕೃತಿಕವಾಗಿ ಒಂದು ನೈಸರ್ಗಿಕ ರೋಗ ನಿರೋಧಕ ಶಕ್ತಿ ತರತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಿ ನಾವು ಉತ್ಕೃಷ್ಟವಾದ ದಾಳಿಂಬೆ ಬೆಳೆಯನ್ನ ಬೆಳೆದು ಎಲ್ಲರಿಗೂ ಕೊಡೋಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಇದುವರೆಗೆ ದಾಳಿಂಬೆ ಬೆಳೆಯಲ್ಲಿ ದುಂಡಾಣು ರೋಗದ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಂಬಿ ಪಾಟೀಲ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳಿ ಲಿಂಗಸ್ಕೂರು ತಾಲೂಕಿನ ಆದಾಪುರ ಗ್ರಾಮದ ವಿಜಯಕುಮಾರ್ ಪಾಟೀಲ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಲಿಂಗಸೂರು ತಾಲೂಕು ಆದಾಪುರ ಗ್ರಾಮದ ವಿಜಯಕುಮಾರ್ ಪಾಟೀಲ್ ಅಂತೇಳಿ. ಇವರು ಯುವ ಕೃಷಿಕರು ಅಂತ ಹೇಳ್ಬೋದು. ಇತ್ತೀಚೆಗೆ ಸಾಕಷ್ಟು ಜನ ಯುವಕರು ಕೃಷಿಯಲ್ಲಿ ಬರಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ಓದಿದಂಥ ಯುವಕರು ಭೂಮಿಯನ್ನು ತಗೊಂಡ್ಬಿಟ್ಟು ಒಕ್ಕಲತನ ಮಾಡಲಿಕ್ಕೆ ಅಲ್ಲಲ್ಲಿ ಬರ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ವಿಜಯಕುಮಾರ್ ಪಾಟೀಲ್ರು, ಇವರು ಮನೆತನದ ಉದ್ಯೋಗ ಕೃಷಿನೇ, ಆ ಕೃಷಿಯನ್ನೇ ನಂಬಿಕೊಂಡು ಒಳ್ಳೆ ರೀತಿಯಿಂದ ಒಕ್ಕಲತನ ಮಾಡ್ತಾ ಇದ್ದಾರೆ. ವಿಜಯಕುಮಾರ್ ಪಾಟೀಲ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ವಿಜಯಕುಮಾರ್ ಅವರೇ, ನಿಮ್ಮ ಒಂದು ಪರಿಚಯವನ್ನು ನಮ್ಮ ರೈತರಿಗೆ ಮಾಡಿಕೊಡಿ. ತಮ್ಮ ಉದ್ಯೋಗ, ತಮ್ಮ ವಿದ್ಯಾರ್ಹತೆ ಮತ್ತು ಊರು, ಜೊತೆಗೆ ನಿಮ್ಮ ಮನೆತನದ ಉದ್ಯೋಗ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಪರಿಚಯ ಹೇಳಿ ನಿಮ್ಗೆ. ನನ್ನ ಹೆಸರು ವಿಜಯಕುಮಾರ್ ಪಾಟೀಲ್, ನಮ್ಮ ತಂದೆ ಹೆಸರು ಅಮರೇಗೌಡ ಪಾಟೀಲ್, ನಮ್ಮ ಸ್ವಂತ ಊರು ಆದಾಪುರ್, ಲಿಂಗಸೂರು ತಾಲೂಕು, ಮುದಗಲ್ ಹೋಬಳಿ. ನಮ್ಮ ಮೂಲತಃ ನಮ್ಮ ತಂದೆಯವರು ರೈತ ಪಿ ಜೀವನ ಅಂತಲೇ ಬಂದಿದ್ದಾರೆ. ನಮ್ಮದು ವಿದ್ಯಾಭ್ಯಾಸ ಬಂದುಬಿಟ್ಟು ಪಿ ಯು ಸಿ ಮುಗಿಸಿದ್ದೀವಿ. ನಂತರ ನಾವು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಮಳೆ ಒಂದು ವರ್ಷ ಚೆನ್ನಾಗಾಗುತ್ತೆ, ಒಂದು ವರ್ಷ ಚೆನ್ನಾಗಾಗೋದಿಲ್ಲ. ಕೃಷಿಯಲ್ಲಿ ಕೃಷಿ ಮಾಡಬೇಕಂತಂದ್ರೆ ಸೈಡ್ ಬೇರೆ ಇನ್ನೊಂದು ಉದ್ಯೋಗ ಮಾಡ್ಕೊಂಡಿದ್ರೆ ಕೃಷಿಯಲ್ಲಿ ಸ್ವಲ್ಪ ಸಾಧಾರಣವಾಗಿ ಏನಾರು ಒಂದು ಕಾಣಬಹುದು. 100% ಕೃಷಿ ಮೇಲೆ ಅವಲಂಬನೆ ಮಾಡ್ಕೊಂತಿದ್ರೆ ಕೃಷಿ ನಮ್ಮ ಜೀವನ ಸಾಗಿಸಕ್ ಆಗೋದಿಲ್ಲ. ವಿಜಯಕುಮಾರ್ ಅವರೇ, ಪಿ ಯು ಸಿ ವರೆಗೆ ಶಿಕ್ಷಣವನ್ನ ಮುಗಿಸಿದಿರಿ, ಯಾಕೆ ಮುಂದೆ ನಿಮಗೆ ಓದ್ಲಿಕ್ಕೆ ಆಸಕ್ತಿ ಇರ್ಲಿಲ್ವಾ, ಅಥವಾ ಒಕ್ಕಲ್ತನ ಮಾಡ್ಬೇಕು ಅಂತಕ್ಕಂತ ಆಸಕ್ತಿಯಿಂದ ಶಿಕ್ಷಣವನ್ನ ಬಿಟ್ರ ಹೇಗೆ? ಹಾಗಂತೇನಿಲ್ಲ, ಓದಕ್ಕೆ ಇಂಟ್ರೆಸ್ಟ್ ಇತ್ತು, ಬಟ್ ನನಗೆ ವಿದ್ಯಾಭ್ಯಾಸ ಕಡೆ ಸ್ವಲ್ಪ ಗಮನ ಹರಿಸ್ಲಿಲ್ಲ. ನಾವು ಇವಾಗ ನಾವು ಕೃಷಿ ಮೇಲೇನೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂತು, ಹೀಗಾಗಿ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹೇಗೆ ಮೂಲತಃ ಭೂಮಿ ಎಷ್ಟಿದೆ, ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಿ, ನೀರಾವರಿ ಅನುಕೂಲತೆಗಳು ಎಷ್ಟಿದಾವೆ ತಮ್ಮಲ್ಲಿ? ನಮ್ದೆಲ್ಲ ಒಣ ಬೇಸಾಯನೇ, ನೀರಾವರಿ ನಮ್ಮಲ್ಲಿ ಇಲ್ಲ ರೀ. ನಾವು ಏನಿದ್ರು ಮಳೆ ಆಶ್ರಿತ ಅಂದ್ರೆ ನಾವು ನಂಬ್ಕೊಂಡಿರೋದು. ಈಗ ನಾವು ಈ ಕಳೆದ 2 ವರ್ಷದಿಂದ ಅಷ್ಟೇ ಮಳೆ ಚೆನ್ನಾಗಿ ಆಗ್ತಾ ಇದೆ, ಹಿಂಗಾರಿ ಮುಂಗಾರಿ 2 ವರ್ಷ ಆಯ್ತು. ಆದ್ರೆ ಈ ವರ್ಷ ಮುಂಗಾರಿ ಬೇಗನೆ ಆಯ್ತು, ಅದರ ಮಳೆಯಲ್ಲಿ ನಮ್ಗೆ ಜೂನ್ 7 ಮಿರ್ಗ ಮಳೆ ಕೈ ಕೊಟ್ಬಿಡ್ತು. ರೋಣಿ ಮಳೆಯಲ್ಲಿ ಸೂರ್ಯಕಾಂತಿ ಬಿತ್ತಿದ್ದಾರೆ, ಸುಮಾರು 80% ಜನ ಬಿತ್ತಿದ್ದಾರೆ. ಇದು ಮಿರ್ಗ ಮಳೆ ಕೈ ಕೊಟ್ಟೋದ್ರಿಂದ ಬೆಳೆ ಚೆನ್ನಾಗಿ ಬಂದಿಲ್ಲ ಇನ್ನು. ಈಗ ಕೆಲವೊಬ್ರು ಇಂಕಟ್ ಹಾಕಿದ್ದಾರೆ, ಪರವಾಗಿಲ್ಲ, ಸಾಧಾರಣ ಅದಾವ. ಮಿರ್ಗ ಮಳೆ ಆದ್ಮೇಲೆ ಹಾಕಿರೋರು ಚೆನ್ನಾಗಿದಾವ್ರಿ. ನಿಮ್ಮ ಆದಾಪುರ ಭಾಗದಲ್ಲಿ ಹೇಗೆ ಒಟ್ಟಾರೆ ರೈತರು ಈ ಸಲ ಯಾವ ಒಂದು ಬೆಳೆಗೆ ಜಾಸ್ತಿ ಹೋಗಿದ್ದಾರೆ? ಸೂರ್ಯಕಾಂತಿ ಸರ್. ಯಾಕೆ ಸೂರ್ಯಕಾಂತಿಗೆ ಹೋದ್ರು? ಪ್ರತಿ ಹೋದ ವರ್ಷ ಎಲ್ಲ ಯಾವ ಬೆಳೆ ಇತ್ತು ಜಾಸ್ತಿ? ಹೋದ ವರ್ಷ ನೋಡ್ರಿ ತೊಗರಿ ಬೆಳೆ ಜಾಸ್ತಿ ಇತ್ತು, ಆದ್ರೆ ಅಲ್ಪ ಸ್ವಲ್ಪ ಜನ ನಾವೇ ಸೂರ್ಯಕಾಂತಿ ಹಾಕಿದ್ವಿ, ಒಳ್ಳೆ ಬೆಳೆ ಬಂತು. 8 ಎಕರೆ ಹೊಲಕ್ಕೆ 4-5 ಪ್ಯಾಕೆಟ್ ಸ್ಯಾಂಡೋಸ್ ಬೀಜ ಹಾಕಿದ್ವಿ, ಅದರಿಂದ ಮುಂದೆ 31-32 ಕ್ವಿಂಟಲ್ ಬಂತು. ಒಂದು ಚೆನ್ನಾಗಿ ಬಂತು ರೀ, 10 ಎಕರೆಗೆ 10 ಚೀಲ ಇದು ಬಂತಿತ್ತು. ಸೊ ಇದು ಈ ವರ್ಷನೂ ಅದೇ ಥರ ಮಳೆ ಬೆಳೆ ಇದೆ ಅಂತೇಳಿ ಸ್ವಲ್ಪ ಹವಾಮಾನ ಇಲಾಖೆದಾರ ಆಯಿತು. ಯಾರ ಈಗ ದೇವರು ಎಲ್ಲ ಸ್ವಲ್ಪ ಏನು ಅಡ್ವಾನ್ಸ್ ಆಗಿ ಹೇಳ್ತಿರ್ತಾರಲ್ಲ, ಅದ್ರ ಮೇಲೆ ನಂಬಿಕೊಂಡು ಜನರು ಸೂರ್ಯಕಾಂತಿ ರೋಣಿ ಮಳೆನೂ ಸ್ವಲ್ಪ ಬೇಗ ಆಯಿತು. ಆ ವಿಶ್ವಾಸ ನಿಟ್ಟಿನಲ್ಲಿ ಎಲ್ಲರೂ ಈಗ ಸೂರ್ಯಕಾಂತಿ ಬಿತ್ತಿದ್ರಿ. ತೊಗರಿ ಬೆಳೆ ಏನಾಯ್ತುರಿ ಲಾಸ್ಟ್ ಟೈಮ್ ಹಾಕಿದ್ರು, ಈಗ ನಾವು ವಿಮಾ ತುಂಬಿದ್ವಿ. ಅವ್ರು ಹೆಂಗೆ ಸರ್ವೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಅವರು ಎಲ್ಲ ನಮಗೆ ಫಸಲ್ ಬಂದತ್ನಾಗ ಅಲ್ಲೇ ಮೊಳಕೆ ಹೊಡೆದು ಅಲ್ಲೇ ಲುಕ್ಷನ್ ಆಗಿ ಫೋಟೋ ಐತ್ರಿ ಎಲ್ಲ ಐತಿ, ಎಲ್ಲ ವರದಿನೂ ತೊಗೊಂಡಿದ್ದಾರೆ. ರೈತರಿಗೆ ವಿಮಾ ಕಟ್ಟು ಬಂದಿದ್ದು ಮಾತ್ರ 1250. ಈಗಾಗಿ ಯಾರು ಇದೇನು ತೊಗರಿ ಮತ್ತೆ ಅಲ್ಲೋದ್ರೆ ಲುಕ್ಷನ್ ಆಗ್ತೀವಿ, ಇಲ್ಲಿನೂ ಫಾಯ್ದಾ ಬರೋಗಿಲ್ಲ, ಈ ಕಡೆನೂ ಫಾಯ್ದಾ ಬರೋಲ್ಲ, ಇದು ಸೂರ್ಯಕಾಂತಿಗೆ ಹೋಗೋಣ ಅಂತೇಳಿ ಆಲ್ಮೋಸ್ಟ್ ಆಲ್ ಎಲ್ಲ ಜನ ಸೂರ್ಯಕಾಂತಿಗೆ ಹೋಗಿದ್ದಾರೆ. 80% ಜನ ಹೋಗಿದ್ದಾರೆ ಸೂರ್ಯಕಾಂತಿಗೆ. ನೀವು ಈ ಸಲ ಸೂರ್ಯಕಾಂತಿ ಎಷ್ಟಾಕಿರಿ ಮತ್ತು ಯಾವ್ಯಾವ ಬೆಳೆಗಳದಾವ ನಿಮ್ದು ಈ ಸಲ? ಈ ವರ್ಷ ಒಂದು 20 ಎಕರೆ ಸೂರ್ಯಕಾಂತಿ ಹಾಕಿದೀವಿ ರೀ. ಆಮೇಲೆ ಒಂದು 5 ಎಕರೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕಿದೀವಿ. ರೀಸೆಂಟ್ ಒಂದು ವಾರ ಆಯ್ತು ಬಿತ್ತಿ. ಹೇಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ನಿಮ್ದು ಹೊಸ ಬೆಳೆನಾ ಅಥವಾ ಮೊದಲೆಲ್ಲ ಮಾಡ್ತಾ ಇದ್ರಿ ಹೇಗೆ? ಇಲ್ಲ, ಇದು ನಮ್ದು ಹೊಸ ಬೆಳೆ. ಇಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳು ಈಗ ಆಜು ಬಾಜುದವ್ರು ಎಲ್ಲರೂ ಬಿತ್ತಿದ್ರು ಒಣ ಬೇಸಾಯಕ್ಕೆ. ನಾವು ಸ್ವಲ್ಪ ಅದು ಆಳು ಜಾಸ್ತಿ ಹಿಡಿತೈತಿ, ಹಂಗೆ ಹಿಂಗೆ ಆಳು ಸಿಗೋದಿಲ್ಲ, ಕಸ ಬೀಳ್ತೈತಿ ಅಂತಂದು ಹೇಳ್ತಾ ಇದ್ರು. ನಮ್ದೊಂದು ಹೊಲ ಚೆನ್ನಾಗೈತಿ, ಮಿದು ಐತ್ರಿ, ಆ ಹೊಲಕ್ಕೆ ಒಳ್ಳೆ ಬೆಳೆ ಬರುತ್ತೆ ಅಂತಂದ್ರೆ ಆ ಒಂದು ವಿಶ್ವಾಸ ನಿಟ್ಟಿನಲ್ಲಿ ಏನಾರಾಗಲಿ ಕಸ ತೆಗ್ಸೋಣ ಮಾಡೋಣ, ಒಂದು ಇದೇ ಒಂದು ನಂಬ್ಕೊಂಡು ಬಂದೀವಲ್ಲ ಅಂತ ಅಂದ್ಕೊಂಡು, ಈಗ ಬೇರೇನು ಕೆಲಸ ಇಲ್ಲ ಇದೇ ಮಾಡಬೇಕಲ್ಲ ಅಂದ್ಕೊಂಡು, ಇರಲಿ ತ್ರಾಸಾದ್ರೂ ಪರವಾಗಿಲ್ಲ ಮಾಡೋಣ ಅಂತಂದು ಹಾಕಿದೀವಿ ರೀ. ಎಷ್ಟು ಎಕರೆ ಹಾಕಿರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ? ಏನು ಯಾವ ರೀತಿ ಹಾಕಿರೋದನ್ನ, ಹೇಗೆ ಬೀಜ ಚೆಲ್ಲಿರೋ ಅಥವಾ ಸಾಲ ಮಾಡಿ ಬಿತ್ತನೆ ಮಾಡಿದಿರೋ ಅಥವಾ ಹೇಗೆ ಮಾಡಿದಿರಿ ಮೆಣಸಿನ್ಕಾಯಿ ಬಿತ್ತನೆಯನ್ನ, ಉಳ್ಳಾಗಡ್ಡಿ ಮೆಣಸಿನ್ಕಾಯಿ? ಇದನ್ನ ನಾವು ಒಂದು ಬೇಸಿಗೆಯಲ್ಲೇನೆ ಈ ಸಲ ಉಳ್ಳಾಗಡ್ಡಿ ಹಾಕ್ಬೇಕಂತ ಒಂದು ವಿಚಾರ ಮಾಡಿಕೊಂಡೇ ನಾವು ಮೊದಲು 2 ಮಡಿಕೆ ಹೊಡಿದ್ವಿ. 2 ಮಡಿಕೆ ಹೊಡೆದ್ಮೇಲೆ ಒಳ್ಳೆ ಮಳೆ ಆದ್ಮೇಲೆ ಅದನ್ನ ಸ್ವಲ್ಪ ಸಾಫ್ ಮಾಡಿದ್ವಿ ರೀ. ಮತ್ತೆ ರೋಣಿ ಮಳೆ ಆಯ್ತು, ಅವಾಗೂ ಸಾಫ್ ಮಾಡಿದ್ವಿ. ಹೊಲ ಸಾಫ್ ಮಾಡಿದ್ಮೇಲೆ ಇದು ಪುಷ್ಯನ್ ಮಳೆಗೆ ಬಿತ್ತಬೇಕಂತಂದು ಹೇಳ್ತಾ ಇದ್ರು. ಕೆಲವೊಬ್ರು ಅಡ್ವಾನ್ಸ್ ಬಿತ್ತಿದ್ದಾರೆ, ಆದ್ರೆ ನಾವು ಆ ವಿಚಾರಕ್ಕೆ ಹೋಗ್ಲಿಲ್ಲ. ಸ್ವಲ್ಪ ಹುಷನ್ ಮಳೆಗೆ ಬಿತ್ತೋಣ, ಹವಾಮಾನ ಇನ್ನು ಕೋಲ್ಡ್ ಆಗ್ತತಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋ ಆ ನಿಟ್ಟಿನಾಗ ಏನ್ ಮಾಡಿದ್ವಿ, ಮುಂಚೆ ಎಲ್ಲ ಸಾಫ್ ಮಾಡಿದ್ಮೇಲೆ ಸಣ್ಣ ಕಸ ಬಂದಿದ್ದು ಟ್ರ್ಯಾಕ್ಟರ್ಲೇನೆ ಮುಂದರ್ತಿಟ್ಟಿವ್ರಿ. ನಂತರ ಟ್ರ್ಯಾಕ್ಟರ್ ಕೂರಿಗೆ ಬಿಜಾಪುರ ಕೂರಿಗೆ 9 ತಾಳು ಹಾಕಿದ್ವಿ. ಸೆಂಟ್ರು ಒಂದು ಮೆಣಸಿನ್ಕಾಯಿ ಮಾಡಿದೀವಿ ರೀ, ಆ ಕಡೆ 4 ಸಾಲು, ಈ ಕಡೆ 4 ಸಾಲು ಉಳ್ಳಾಗಡ್ಡಿ ಮಾಡಿದೀವಿ. ಹಿಂಗ್ ಹೋಗಿ ಒಂದ್ ಸುತ್ತ ಬಂದ್ರೆ ಟೋಟಲ್ 8 ಸಾಲು ಉಳ್ಳಾಗಡ್ಡಿ ಆಗತ್ರಿ, 1 ಸಾಲು ಮೆಣಸಿನ್ಕಾಯಿ ಆಗುತ್ತೆ. ನಾವು ಹಿಂಗ ಹಿರಿಯರ್ದು ಒಂದು ಮಾರ್ಗದರ್ಶನ ತಗೊಂಡು ಊರಾಗ ಎಲ್ಲರದು, ಅದು ಚೋಟ್ಗುಂಡಿ ಸಾಲ ಅಂತಾರೆ, 9 ಇಂಚಿನ ಸಾಲ ಅಂತಾರ್ರಿ, ಆ ಲೆಕ್ಕದ ಮೇಲೆ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬಿತ್ತಿದೀವ್ರಿ. ಹೇಗೆ ಉಳ್ಳಾಗಡ್ಡಿ ಬೀಜ ಬಹಳ ಸಣ್ಣದಿರುತ್ತೆ, ನೇರವಾಗಿ ಅದನ್ನ ಬೀಜ ಬಿತ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ, ನೀವು ಈರುಳ್ಳಿ ಬೀಜದ ಜೊತೆ ಏನಾದರೂ ಮಿಶ್ರಣ ಮಾಡಿದ್ರು ಅಥವಾ ನೇರವಾಗಿ ಹಂಗೆ ಈರುಳ್ಳಿ ಬೀಜವನ್ನ ಟ್ರ್ಯಾಕ್ಟರ್ ಇದ್ರ ಮುಖಾಂತರ ಬಿತ್ತನೆ ಮಾಡಿದ್ರೆ ಹೇಗೆ ಆಳ ಬಾಚೋದಂದ್ರೆ ಮೊಳಕೆ ಬರೋದಿಲ್ಲ ಈರುಳ್ಳಿ ಬೀಜ, ಬಹಳ ಮೇಲ್ಗಡೆ ತೇಲಾಗಿ ಬಿತ್ತಬೇಕು ಅದನ್ನ? ಇದನ್ನ ಏನ್ ಮಾಡಿದ್ರಿ, ಇದ್ರಲ್ಲಿ ಏನು ಮಿಶ್ರಣ ಮಾಡಿಲ್ಲ ರೀ. ಈಗ ಎತ್ತಿನ ಕೂರಿಗೆ ಬಿತ್ತಬೇಕಾದ್ರೆ ಸಜ್ಜಿನ ಉರಿದು ಅದರಲ್ಲಿ ಬಿತ್ತ ಹಾಕ್ತಾರಂತ್ರಿ. ಇನ್ ನಾವು ಟ್ರ್ಯಾಕ್ಟರ್ ಬಿಜಾಪುರ ಟ್ರ್ಯಾಕ್ಟರ್ ಒಳಗೆ ಒಂದು ಸಿಸ್ಟಮ್ ಐತ್ರಿ, ಅದು ಚೆನ್ನಾಗಿ ಬೀಳುತ್ತೆ, ಬೀಜ ತಿರುಗುತ್ತೆ, ಅದೊಂದು ಸೆಂಟರ್ ಶಾಫ್ಟ್ ಇರ್ತದೆ, ಆ ಶಾಫ್ಟ್ ಲೆವೆಲ್ ಬೀಜ ನೋಡ್ಕೊಂತಾನೆ ಇರ್ಬೇಕು ಪ್ರತಿ ಸಾಲಗೂ. ಅಲ್ಲಿ ಅದು ಕೆಳಗಡೆ ಪ್ಲೇಟ್ಸ್ ಇರ್ತದೆ ಸರ್, ಅದು 4 ನಂಬರು ಬೀಜದ್ದು ಪ್ಲೇಟ್ ಐತೆ, 4, 5, 6 ಅಂತೇಳಿ. ಅವ್ರು ಕೊಟ್ಟಿರೋದು 3 ನಂಬರು ಹಾಕ್ರಿ ಅಂತಂದು ಕೂರ್ಗಿ ಮಾಡಿದವ್ರು ಮ್ಯಾನುಫ್ಯಾಕ್ಚರ್ ಗಾಯತ್ರಿ ಇಂಡಸ್ಟ್ರೀಸ್ ಬಿಜಾಪುರ ಅವ್ರು ಹೇಳಿದ್ರು. ನಾವು 5 ಕಿಟ್ ನೋಡಿದ್ವಿ, ಜಾಸ್ತಿ ಹೋಗಕತ್ತು, 3 ಕಿಟ್ರೆ ಕಡಿಮೆ ಹೋಗಕತ್ತು. ನಾವು ಇರಲಿ 4 ಕಿಟ್ಟಿ ಅಂತೇಳಿ 4 ನಂಬರ್ಗೆ ಇಟ್ಟು ಬಿತ್ತಿದ್ದೀವಿ ರೀ. ಅದು ಫುಲ್ ಕೂರ್ಗಿ ತೇಲ್ಸಿ ಬಿತ್ತಿದೀವ್ರಿ, ಫುಲ್ ತೇಲ್ಸಿ ಬಿತ್ತಿದೀವ್ರಿ. ಏನ್ ಸುಮ್ಮನೆ ಹಿಂಗ್ ಸಣ್ಣ ಹುಡ್ರು ಗೀಟ್ ಹಾಕಿದಂಗ ಮತ್ತೆ ಹಿಂದ ಅಲ್ಲೇ ಟ್ರ್ಯಾಕ್ಟರ್ ಹಿಂದ್ ಕುಂಟಿನೂ ಐತ್ರಿ, ಅದ ಹಂಗೆ ಸಾಪ್ ಆಗತ್ರಿ. ಹೇಗೆ ಇದನ್ನೆಲ್ಲ ಫಸ್ಟ್ ಪ್ರಯೋಗ ಮೊದಲ ಪ್ರಯೋಗ ನಿಮ್ದು ಊರಲ್ಲಿ ಟ್ರ್ಯಾಕ್ಟರ್ ನಿಂದ ಈರುಳ್ಳಿಯನ್ನ ಬಿತ್ತೋದು ಮೊದಲೆಲ್ಲ ಊರಲ್ಲಿ ಬಿತ್ತಿದಾರೆ ನಿಮ್ಮ ಊರಲ್ಲಿ? ಹಾ ಬಿತ್ತಿದಾರೆ, ಈಗ 2 ವರ್ಷ ಆಯ್ತು. ನಮ್ಮ ದೊಡ್ಡಪ್ಪನ ಮಕ್ಕಳವರೆಲ್ಲ ಬಿತ್ತದಾರ, ಅವ್ರು ಬಿತ್ತಿದ್ ನೋಡಿ ನಾವು ಇದಕ್ಕೆ ಹೋಗೋಣ ಅಂತಂದು ಬಿತ್ತಿದೀವ್ರಿ. ಇವಾಗ ಹೇಗೆ ಚೆನ್ನಾಗಿ ನಾಟಿ ಬಂದಿದೆ ಈರುಳ್ಳಿ ಅದು? ಇನ್ನ ಇಲ್ಲ ಸರ್, ಇವಾಗ ಒಂದು 4-5 ದಿನ ಆಗಿದೆ, ಹೋಗ್ಬೇಕ್ರಿ. ಇನ್ನು ಒಂದು 15 ಅದು ಟೋಟಲಿ ಒಂದು ತಿಂಗಳವರೆಗೂ ಚೆನ್ನಾಗಿ ಕಾಣಲ್ಲ ನೋಡೋದಕ್ಕೆ. ಒಂದು ತಿಂಗಳ ನಂತರ ಒಳ್ಳೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಹೇಗೆ ಹಸಿ ಇದ್ದಾಗ ಬಿತ್ತನೆ ಮಾಡಿದ್ರು, ಒಣ ಮಣ್ಣಲ್ಲಿ ಬಿತ್ತನೆ ಮಾಡಿ ಆಮೇಲೆ ಹೇಗೆ ನೀರಾವರಿ ಅನುಕೂಲತೆ ಇದೆ ಅಲ್ಲಿ, ಅಥವಾ ಮಳೆ ಮೇಲೆ ಇದನ್ನೆಲ್ಲ ಮಾಡ್ಬೇಕಂತ ವಿಚಾರಿದೆ ಹೇಗೆ? ನಾವು ಮಳೆ ಮೇಲೆ ನಂಬ್ಕೊಂಡಿರೋದು ಸರ್, ಅಲ್ಲಿ ಮಳೆ ಆಶ್ರಿತ ಈರುಳ್ಳಿ ಇರಿ ಸರ್, ಅದರಲ್ಲಿ ಏನೇ ಇಲ್ಲ. ಹೌದೌದ್ರಿ, ಮತ್ತೆ ಬೇರೆ ಏನೂ ಇಲ್ಲ ರೀ. ಇದು ಹೇಳಿದೆ ಅಲ್ಲಿ ಸ್ವಲ್ಪ ಮಳೆ ಆದ್ಮೇಲೆ ಒಂದು 3-4 ದಿನ ಬಿಟ್ಟು ಮೇಲೆ ಪದರು ಸ್ವಲ್ಪ ಒಣಗಿರ್ತೈತಲ್ರಿ, ಅವಾಗ ಕುಂಟಿ ಹೊಡಿತೀವಿ ರೀ ತೇಲ್ಸಿ. ಅದನ್ನು ಕುಂಟಿ ಹೊಡೆದು ಮತ್ತೆ ಒಳ್ಳೆ ಪುನಃ ಕೂರಿಗಿನೂ ಇರ್ತೈತೆ, ಅದರಿಂದ ಕುಂಟಿನೂ ಇರ್ತೈತ್ರಿ. ಇದನ್ನ ತೇಲ್ಸೇ ಬಿತ್ತಿದೀವಿ ರೀ. ಹೌದ್ರಿ. ಹೇಗೆ ಇದು ಉಳ್ಳಾಗಡ್ಡಿ ಮೊದಲ ಅನುಭವ ಇದೆ ನಿಮಗೆ, ಉಳ್ಳಾಗಡ್ಡಿ ಬೇಸಾಯದ ಅನುಭವ ಎಲ್ಲ? ಅನುಭವ ಏನಿಲ್ಲ ಸರ್, ಇದು ನಮ್ಮ ಬೇರೆದವ್ರು ಮಾಡಿರೋದು ನೋಡಿದೀವಿ, ಅವ್ರು ನೋಡಿಕೊಂಡು ನಾವು ಮಾಡೋಣ, ಎಲ್ಲ ಅನುಭವನೂ ಸಿಗುತ್ತೆ, ಎಲ್ಲ ಸಿಗುತ್ತೆ ಅಂತ ಮಾಡಿದೀವಿ. ಹೇಗೆ ಮತ್ತೆ ಸೂರ್ಯಕಾಂತಿ ಬೆಳೆಗಳು ಈ ಸದ್ಯ ನಿಮ್ಮದು ಹೇಗಿದೆ? ಸೂರ್ಯಕಾಂತಿ ಹೋದ ವರ್ಷ ಎಲ್ಲ ಹೇಳಿದ್ರು ಒಳ್ಳೆ ಇಳುವರಿ ಬಂತು ನಮಗೆ, ಒಳ್ಳೆ ಲಾಭ. ಸಾಮಾನ್ಯವಾಗಿ ಭಾಳಷ್ಟು ಜನ ಈ ಸಲ ಸೂರ್ಯಕಾಂತಿಗೆ ಹೋಗಿದ್ದಾರೆ. ಸೂರ್ಯಕಾಂತಿಗೆ ಖರ್ಚು ಎಷ್ಟು ಬರ್ತದಂತೀರಿ ಒಂದು ಎಕರೆ ಖರ್ಚು? ಈಗ ಎಲ್ಲ ಇನ್ಕ್ಲೂಡಿಂಗ್ ಒಂದು 5,000-6,000 ರೂಪಾಯಿ ಮೇಲೆ ಬರ್ತೈತಿ. ಅದೇನು ಭಾಳಷ್ಟು ನಿಮಗೆ ಅಂತದಿಲ್ಲ, ಬೀಜದ ಖರ್ಚು, ಗೊಬ್ಬರದ ಖರ್ಚು, ಅದರಲ್ಲಿ ಮತ್ತೆ ಏನು ಅಂತ ಲೇಬರ್ ಚಾರ್ಜಸ್ ಏನು ಜಾಸ್ತಿ ಬರೋದಿಲ್ಲ ಇದೆ ಸರ್? ಲೇಬರ್ ಚಾರ್ಜಸ್ ಮೇಜರ್ ಐತ್ರಿ. ನಾವು ನಿಮಗೆ ಸುಮ್ಮನೆ ಅಪ್ರಾಕ್ಸಿಮೇಟ್ಲಿ ಹೇಳಿದ್ದು 6,000-7,000 ಅಂತ. ಹೆಂಗಿದೆ ಸರ್, ಈಗ ನಾವು ಸೂರ್ಯಕಾಂತಿ ಬಿತ್ತಿ ಒಂದು 4 ಎಕರೆ ಹೊಲಕ್ರಿ, ಕಡಿಮೆ ಅಂದ್ರು 2.5 ಪ್ಯಾಕೆಟ್ ಬೀಜ ಹೋಗುತ್ತೆ. 6,000 ಪ್ಲಸ್ ಅದು ಒಂದು 17,500 ಬೀಜ ಹೋಗುತ್ತೆ. ಬಿತ್ತನೆ ಖರ್ಚು ಒಂದು 3,000 ರೀ, 10,500 ಸರ್. ನೆಕ್ಸ್ಟ್ 2 ಬೇರೆ ನಾವು ಅದಕ್ಕೆ ಒಮ್ಮೆ ತುಂಬು ಗುಂಟಿ ಹೊಡಿಬೇಕು, ಒಮ್ಮೆ ಎಡಿ ಗುಂಟಿ ಹೊಡಿಬೇಕ್ರಿ. ಅದು ಒಂದು 3,000 ಖರ್ಚು ರೀ. 13,500 ಆಯಿತು. ಆಮೇಲೆ ಕಸ ತೆಗ್ಸೋದೊಂದು 2,000 ರೀ. 15,500 ಆಯಿತು. ರಾಶಿ ಮಾಡೋಕೆ ಒಂದು ಎಕರೆಗೆ 1,000-1,500 ಮೇಲೆ ಬರ್ತೈತೆ ಸರ್. ಇಷ್ಟೆಲ್ಲ ಖರ್ಚಾಗತ್ತೆ ಸೂರ್ಯಪಾನಕ್ಕೆ? ಆರಾಮಾಗುತ್ತೆ ಸರ್, 15,000 ರೂಪಾಯಿ ಸಮೀಪ ಆಗೇ ಆಗುತ್ತೆ. ಈಗ ತಾವು ಹೇಳಿದರೆ ಈಗ ನಿಮ್ಮ ಒಣಬೇಸಾಯದಲ್ಲಿ ನೀರಾವರಿ ಅನುಕೂಲತೆಗಳಿಲ್ಲ ನಿಮಗೆ, ಒಣಬೇಸಾಯನ ಇದೆ. ಭಾಳಷ್ಟು ಜನ ಹೇಳೋದು ರೈತರು, ಇಲ್ರಿ ನೀರಾವರಿಯಲ್ಲಿ ಭಾಳ ಕಿರಿಕಿರಿ, ಭಾಳ ಬೇಕು, ಇಲ್ಲೇನಾದ್ರೂ ಒಣಬೇಸದಲ್ಲಿ ಕುಂಟೆ ಹೊಡಿತೀವಿ, ಹರಗ್ತೀವಿ, ಆಮೇಲೆ ಮಳೆ ಆತಂದ್ರೆ ಬಿತ್ತೀವಿ, ಒಂದು 2 ಸಲ 2 ಕುಂಟೆ ಹೊಡೆದ್ಬಿಟ್ರೆ ಬೆಳೆಗಳು ಬಂದ್ಬಿಡ್ತಾವೆ, ಏನು ಸಮಸ್ಯೆ ಇಲ್ಲ, ಒಣಬೇಸನ ಭಾಳ ಈಸಿ ಒಕ್ಕಲ್ತನ ಅಂತ ಹೇಳ್ತಿರ್ತಾರೆ. ಮುಂಚೆ ಇತ್ತು ಸರ್ ಅದು ಈಸಿ ಒಕ್ಕಲ್ತನ, ಇವಾಗ ನೋಡ್ರಿ ಎಲ್ಲ ಕಡೆ ಎತ್ತುಗಳು ಎಲ್ಲರೂ ತೆಗೆದ್ಬಿಟ್ಟಾರೆ, ಎಲ್ಲರೂ ಮಷಿನರಿ ಮೇಲೆ ಅವಲಂಬನೆ ಆಗಕತ್ತೀವ್ರಿ. ಈಗ ನಮಗೆ ಮಷಿನರಿ ನಾವು 2 ಕುಂಟೆ ಹೊಡಿಬೇಕಾದ್ರೆ ಯಾರು ಎತ್ತದವ ಅವ್ರ ಹತ್ರ ಬೆನ್ನತ್ಕೊಂಡು ನಾವು ಹೊಂಟೀವಿ. ಈಗ ಅದ್ರ ಪರವಾಗಿ ನಾವು ಒಂದು ಸಣ್ಣ ಮಷಿನರಿ ನೋಡ್ಕೊಂಡಿದೀವಿ ರೀ, ಹೋಗಿ ತರಬೇಕಂತಾನು ಮಾಡಿದೀವಿ ರೀ 2 ಕುಂಟೆ ಹೊಡೆಯವು ಅವನ್ನೆಲ್ಲ. ಮತ್ತು ಈಗ ನಾವು ಮಷಿನರಿ ಖರ್ಚು ನೋಡಿ ಮಾಡಿದರೆ ಕಂಪೇರ್ ಮಾಡಿದರೆ ಜಾಸ್ತಿನೇ ಆಗ್ತೈತೆ ರೀ. ಇವಾಗ ಅವಾಗೆಲ್ಲ ಮನೆ ಮನೆಗೆ ಎತ್ತು ಇದು ಇಲ್ಲ ಸರ್, ನಾವು ಮಾತಾಡೋದು ಈಸಿ ಸರ್, ಟ್ರ್ಯಾಕ್ಟ್ರಿ ಇಟ್ಕೋಬೇಕಂತ ಹೇಳ್ತೀವಿ. ಖರ್ಚು ವೆಚ್ಚ ಲೆಕ್ಕ ಹಾಕಿದ ಹೊತ್ತಿನಾಗೆ ಬರೋದೇ ಬೆಳೆ ಇಲ್ಲಿ ಜಾಸ್ತಿ ಬರೋದಿಲ್ಲ ಲಾಭಾಂಶ. ಮತ್ತು ನೀವು ದುಡಿದಿದ್ದೆಲ್ಲ ಬರೀ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋದ್ರೆ ಇಲ್ಲಿ ಸಾಗ್ಸೋದು ಹೆಂಗೆ ಸರ್, ಜೀವನ ಸಾಗ್ಸೋದು ಹೆಂಗ್ರಿ? ವಿಜಯಕುಮಾರ್ ಅವರೇ, ನೀವು ಒಬ್ಬ ಯುವಕರು ಜೊತೆಗೆ ಓದಿದಂಥವ್ರು, ನೀವು ಈಗಾಗಲೇ ಮುಂಚೆ ಹೇಳಿದ್ರಿ ಒಕ್ಕಲ್ತನ ಜೊತೆ ಏನಾದರೂ ಬೇರೆ ಉದ್ಯೋಗಗಳು ಇರಬೇಕು ಅಂತಕ್ಕಂಥದ್ದು. ಬರೀ ಒಕ್ಕಲ್ತನವನ್ನು ಒಂದೇ ನಂಬ್ಕೊಂಡ್ರೆ ಆಗೋದಿಲ್ಲ. ಈಗ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ, ಬೇರೆ ಅದು ಒಕ್ಕಲ್ತನವನ್ನು ಆಧಾರವಾಗಿ ಇಟ್ಟುಕೊಂಡು ಆ ಒಕ್ಕಲ್ತನ ಮೇಲೆ ನಡೆಯುವಂಥ ಕೆಲವೊಂದು ಪ್ರಾಣಿ ಸಾಕಾಣಿಕೆಗಳನ್ನು ಮಾಡೋದು, ಹೀಗೆ ಮಾಡಿದರೆ ಆದಾಯ ಜಾಸ್ತಿ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದಿನ ದಿನಗಳಲ್ಲಿ? ನೀರಾವರಿ ಬೇಸಾಯ ಬಂದರೆ ಏನಾರ ಮಾಡ್ಬೋದು ಸರ್. ಇದು ಒಣ ಬೇಸಾಯದಾಗೆ ನಾವು ಯಾವುದಕ್ಕೂ ಏನು ಇದು ಮಾಡೋಕ್ಕಲ್ಲ. ಭಾಳ ಮನೇಲಿ ಕೆಲಸ ಮಾಡೋರಿದ್ರೆ ಇವಾಗ ಏನೋ ದನ ಕರುಗಳು ಮಾಡ್ಕೋಬೋದ್ರಿ ಅಷ್ಟೇ ರೀ, ಅದು ಒಂದು ಎರಡು. ಇವಾಗಿನೆಲ್ಲ ಅಷ್ಟೆಲ್ಲ ಮಾಡೋಕ್ಕಲ್ಲ ಸರ್. ಈಗ ಹೆಂಗಂದ್ರೆ ರೀ, ನ್ಯೂ ವರ್ಷನ್ಗೆ ಹೋಗ್ಬಿಟ್ಟೈತೆ ರೀ ಎಲ್ಲ ಜನಗಳು, ಹೊಲದಲ್ಲೇ ಮನೆ ಇರಬೇಕು, ಹೊಲದಲ್ಲೇ ಡಿಜಿಟಲ್ ಹೋಗ್ತಾ ಇದಾರೆ. ಈಗ ಅಲ್ಲಿ ಈಗ ಹೊಲ್ದಾಗ ಒಂದು ತೋಟ ಇತ್ತಂದ್ರೆ ಅಲ್ಲೇ ಒಂದು ಶೆಡ್ ಮಾಡಿಕೊಂಡು ಅಲ್ಲೇ ನೀವು ಇರೋದ್ರಿ ಕಾಜಿ ಮಾಡೋದು ದನ ಕರುಗಳಕ್ಕೆ. ಇಲ್ಲಿ ಇಲ್ಲಿಗೆಲ್ಲ ಸಂಧಿ ಅದಾವೆ. ಈಗ ಹೊಸ ಲೇಔಟ್ ಥರ ಏನು ಮನೆಗಳು ಇಲ್ಲ ರೀ ಇಲ್ಲೆಲ್ಲ, ಈಗ ಫ್ರೀ ಆಗಿರೋದಕ್ಕೆ ನೋಡ್ತಾರೆ ರೀ ಎಲ್ಲರೂ. ಇದು ಹೊಸ ಇದಕ್ಕೆ ಹೋಗ್ಬೇಕನ್ನೋದೇ ಆಸೆ ಪಡ್ತಾರೆ. ನಿಮ್ಮ ವಿಚಾರದಲ್ಲಿ ಎಲ್ಲರೂ ಹೊಲಗಳಿಗೆ ಶಿಫ್ಟ್ ಆಗಿಬಿಡ್ಬೇಕು ರೈತರು. ಆ ಥರ ಶಿಫ್ಟ್ ಆದ ದಿವಸ ಒಕ್ಕಲ್ತನ ಚೆನ್ನಾಗಿ ಒಂದು ಬರೆದು ಏನಾದರೂ ಒಂದು ಆಸಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ರೀ ಮಾಡೋರಿಗೆ. ಒಳ್ಳೆಯದು ವಿಜಯಕುಮಾರ್ ಪಾಟೀಲ್ ಅವರೇ, ನಿಮ್ಮ ಕೆಲವೊಂದಿಷ್ಟು ಕೃಷಿ ವಿಚಾರಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಿಂಗಸ್ಗುರು ತಾಲೂಕಿನ ಆದಾಪುರ ಗ್ರಾಮದ ವಿಜಯಕುಮಾರ್ ಪಾಟೀಲ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ. ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು 1 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32 ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗಾಳಿಯ ಆರ್ದ್ರತೆಯ ಪ್ರಮಾಣ 92% ಇದ್ದು ಕನಿಷ್ಠ ಆರ್ದ್ರತೆಯ ಪ್ರಮಾಣ 56% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 4 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಆಧರಿಸಿ ರೈತರಿಗೆ ಈಗ ಕೃಷಿ ಸಲಹೆಗಳನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ರೈತರು ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿಯಿದ್ದಾಗ ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡಬೇಕು. ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಿಸಿಗಾವಿಲೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಸತತವಾಗಿ ಮಳೆ ಬರುತ್ತಿರುವುದರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಮಣ್ಣಿನಲ್ಲಿನ ತೇವಾಂಶ ಸಂರಕ್ಷಣೆ ಮಾಡಲು ಅಂತರ್ಬೇಸಾಯ, ಮಲ್ಟಿಂಗ್ ಹಾಗೂ ಕೈಕಳೆ ಮಾಡುವುದರಿಂದ ತೇವಾಂಶ ಸಂರಕ್ಷಣೆ ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಿಸಬಹುದು. ಇನ್ನು ಹತ್ತಿ ಬಿತ್ತನೆಗೆ ಸಂಬಂಧಿಸಿದಂತೆ ಹತ್ತಿ ಬೆಳೆಗೆ ಮೇಲ್ಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಷ್ ರಸಗೊಬ್ಬರವನ್ನು ಕೊಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ಮಿಲಿಮೀಟರ್ ಪರಿಥಾಯೋಕ್ ಬ್ಯಾಕ್ ಸೋಡಿಯಂ 10 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿವಿನ ಹುಳುವಿನ ಹತೋಟಿಗಾಗಿ 1 ಎಕರೆ 250 ಮಿಲಿಮೀಟರ್ ಪ್ರಿಫೋನಿಲ್ 5% 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದಾಗಿತ್ತು ಇವತ್ತಿನ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ್ ನಹಿ ಕ್ಯೋಂಕಿ ಹಮ್ನೆ ಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಈಗ ಕೇಳಿ ಪೇಟೆ ಧಾರಣೆ. ರಾಯಚೂರು ಮಾನ್ವಿ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ನೆಲಗಡಲೆ ಶೇಂಗಾ ಘುಂಗ್ರಿ 4,499 ರೂಪಾಯಿಯಿಂದ 6,269 ರೂಪಾಯಿ, ಈರುಳ್ಳಿ 500 ರೂಪಾಯಿಯಿಂದ 1,430 ರೂಪಾಯಿ, ಭತ್ತ ಸೋನಾ ಮಸೂರಿ 1,631 ರೂಪಾಯಿಯಿಂದ 1,943 ರೂಪಾಯಿ, ತೊಗರಿ ಕೆಂಪು 4,611 ರೂಪಾಯಿಯಿಂದ 7,872 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ ಹೊಸ ಸೋನಾ ಮಸೂರಿ 1,380 ರೂಪಾಯಿಯಿಂದ 1,500 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 2,200 ರೂಪಾಯಿಯಿಂದ 2,611 ರೂಪಾಯಿ. ಈಗ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2,700 ರೂಪಾಯಿಯಿಂದ 2,750 ರೂಪಾಯಿ, ಭತ್ತ IR 64 2,295 ರೂಪಾಯಿಯಿಂದ

ರಾಜ ಬಂದವ ದೈವ ಕಾಲಕ್ಕ ಯಾರೆಲ್ಲ ಬರಕ ಬರಕ ಅದೊಳಗ ನಮ್ಮವ ತುಳ್ಳ ನವಲ್ಗೊಂದ ನಾಗ